ಏರಿಕೆ ಮತ್ತು ಹವಾಮಾನ ಬದಲಾವಣೆಯ ಪ್ರಸಕ್ತ ಸನ್ನಿವೇಶದಲ್ಲಿ ವನ ವನ್ಯ ಸಂಪತ್ತಿನ ಸಂರಕ್ಷಣೆಯ ಜವಾಬ್ದಾರಿ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಪ್ರತಿಪಾದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡದಲ್ಲಿ ಕೃಷಿ ಮೇಳ 2025ಕ್ಕೆ ಚಾಲನೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರತಿಯೊಬ್ಬರೂ ಪ್ರಗತಿಪರ ರೈತರಾಗುವಂತೆ ಕರೆ. ರಾಜ್ಯದಲ್ಲಿ ಜಪಾನ್ ಉದ್ಯಮಿಗಳಿಂದ 4,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ, ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ. ಬೆಳಗಾವಿಯಲ್ಲಿಂದು ವಿವಿಧ ರೈಲ್ವೆ ಕಾಮಗಾರಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ, ಮೂಲಸೌಕರ್ಯ ಸುಧಾರಿಸಲು ಅಧಿಕಾರಿಗಳಿಗೆ ಸೂಚನೆ. ಹಾಗೂ ಬೆಂಗಳೂರಿನ ಆಧಾರ್ ತಂತ್ರಜ್ಞಾನ ಕೇಂದ್ರಕ್ಕೆ ನಾಳೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳುವಿರಿ. ವಿಷಯ ಮದ್ಯಪಾನದ ದುಷ್ಪರಿಣಾಮಗಳು. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ನಂತರ ಪೇಟೆ ಧಾರಣೆ, ಹವಾಮಾನ ವರದಿ, ಜನಪದ ಸಂಗೀತ ಕಾರ್ಯಕ್ರಮ ಮತ್ತು ರೈತರಿಗೆ ಸಲಹೆಗಳು ಕೇಳುವಿರಿ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕೇಳುಗರೆ, ಜಿಎಸ್ಟಿ 2.0 ನಿಮಗೆ ಸಂತಸದ ಸುದ್ದಿ ತಂದಿದೆ. ಇದುವರೆಗೆ ಶೇಕಡ 12%ರಷ್ಟಿದ್ದ ಜಿಎಸ್ಟಿ ತೆರಿಗೆ ಇನ್ನು ಕೆಲ ವಸ್ತುಗಳಿಗೆ 5% ಇರಲಿದೆ. ರೈತರ ಪಾಲಿಗೆ ಇದು ಅತ್ಯಂತ ಸಂತಸದ ಸುದ್ದಿ. ಮೀನಿನ ಎಣ್ಣೆ, ಸಂಸ್ಕರಿಸಿದ ಮಾಂಸ, ಸಂಸ್ಕರಿಸಲಾದ ಟೊಮೊಟೊ, ಅಣಬೆ, ಸೋಯಾ ಹಾಲಿನ ಪೇಯ, ಅನಾನಸ್, ಸೀಬೆ, ಮಾವು, ಕಿತ್ತಳೆ, ನಿಂಬೆ ಇವೆಲ್ಲವೂ ಸಹ ಇನ್ನು ಮುಂದೆ ಶೇಕಡ 5%ರ ಜಿಎಸ್ಟಿ ವ್ಯಾಪ್ತಿಗೆ ಬರಲಿದೆ. ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುವ ಜಿಎಸ್ಟಿ 2.0 ರೈತರ ಪಾಲಿಗೆ ವರದಾನ. ಸೌರ ಪಂಪ್ಸೆಟ್, ಸೋಲಾರ್ ವಿದ್ಯುತ್ ಘಟಕದ ಪರಿಕರಗಳಿಗೆ ಇನ್ನು ಕೇವಲ ಶೇಕಡ 5%ರ ತೆರಿಗೆ ಸೀಮಿತವಾಗಲಿದೆ. ಜನಸಾಮಾನ್ಯರು ಬಳಸುವ ಹಾಲು, ಹಣ್ಣು, ತರಕಾರಿ, ಬ್ರೆಡ್, ಗೋಧಿ ಹಿಟ್ಟು, ಖಾದ್ಯ, ಸಿಹಿ ತಿನಿಸು, ಆಹಾರ ಪದಾರ್ಥಗಳು, ಧಾನ್ಯಗಳಿಗೆ ಇನ್ನು ಯಾವುದೇ ಜಿಎಸ್ಟಿ ತೆರಿಗೆ ಇರುವುದಿಲ್ಲ. ಇದಲ್ಲದೆ 33 ಜೀವರಕ್ಷಕ ಔಷಧಗಳು ತೆರಿಗೆ ಮುಕ್ತವಾಗಿರುತ್ತದೆ. ಜಿಎಸ್ಟಿ ನೋಂದಾಯಿತ ಸಲೂನ್, ಜಿಮ್, ಫಿಟ್ನೆಸ್, ಯೋಗ ಕೇಂದ್ರಗಳ ಸೇವೆಗೆ ಇನ್ನು ಮುಂದೆ 18%ರ ಜಿಎಸ್ಟಿ ಬದಲಾಗಿ ಶೇಕಡ 5%ರ ತೆರಿಗೆ ಸೀಮಿತವಾಗಿದೆ. ಕೇಂದ್ರ ಸರ್ಕಾರದ ಹೊಸ ಕ್ರಾಂತಿ ಜಿಎಸ್ಟಿ 2.0. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಆಕಾಶವಾಣಿ. ಇನ್ನು ಮುಂದೆ ಕೇಳಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಮದ್ಯಪಾನದ ದುಷ್ಪರಿಣಾಮಗಳು ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ನಮ್ಮನೆ ಪ್ರಾಣಿ ಯಾಕೋ ಬರ್ತಾ ಬರ್ತಾ ಅತಿಯಾಗಿ ಆಡ್ತಾ ಐತಿ. ಇವತ್ತು ಸರಿಯಾಗುತ್ತೆ, ನಾಳೆ ಸರಿಯಾಗುತ್ತೆ ಅಂದ್ರೆ ಯಾಕೋ ಆ ಲಕ್ಷಣವೇ ಕಾಣ್ತಾ ಇಲ್ಲ. ಗೊತ್ತಾಯ್ತು ಹೇಳವ, ನೆನ್ನೆ ಬಾರಿ ಜೋರಾಗಿತ್ತು ಬೀದಿ ನಾಟಕ. ಅದು ಬೀದಿ ನಾಟಕ ಮಾಡಿದ್ರೆ ನಮ್ಮನೆ ಪಾಪರು ಹಗಲು ವೇಷ ಹಾಕಿ ಕುಣಿತಿತ್ತಿ. ಇವು ಬದಲಾಗ ಮಕಾನ ಇವು? ನಿಮ್ದಿರ್ಲಿ, ನನ್ ಕತೆ ಏನ್ ಹೇಳನೆ ತಾಯಿ. ನಮ್ಮನೇನ್ ಕೈಲಾಗ್ದವನು ದಿವ್ಸ ಅಲ್ಲಿ ಇಲ್ಲಿ ನಾಕ್ ಕಾಸ್ ಗ್ಯಾಬ್ರಿಕೊಂಡು ಗಡಂಗಿನ್ ಬಾಯಿಗಿಟ್ಟು ನನಗೆ ದನಕ್ ಬಡ್ದಂಗ್ ಬಡಿತಾನೆ. ಅಲ್ಲ ಕಣವ್ವ, ನಾವು ಕೂಡ ಸರಿಕ್ರಂಗೆ ಬಾಳ್ಮೆ ಮಾಡೋಣ ಅಂತ ಎಷ್ಟ್ ಕಷ್ಟ ಪಡ್ತೀವಿ, ಇವು ನೋಡಿದ್ರೆ ಹಿಂಗ್ ಮಾಡ್ತಾವಿ. ಅದೆಷ್ಟ್ ಕನಸ್ ಕಂಡಿದ್ನೆ ತಾಯಿ, ಈ ಪಾಪರ್ ನನ್ನನ್ನ ಹೆಣ್ಣು ನೋಡಕೇಂತ ಬಂದಾಗ ನೋಡ್ಬೇಕಾಗಿತ್ತು. ಆ ಸ್ಟೈಲು, ಆ ಬೆಡಗು, ಏ ಯಾ ಸಿನಿಮಾ ಹೀರೋಗು ಕೊಮ್ಮಿ ಇರ್ಲಿಲ್ಲ ಇದು. ಹ್ಞೂ, ಮತ್ತೆ ಮಾತೆ ಇಲ್ವಾ, ಅಳಿಯನ ಕುರುಡು ಬೆಳಗಾದ್ಮೇಲೆ ಗೊತ್ತಾಯ್ತು ಅಂತ. ನಮ್ಮನೆ ಮೂದೇವಿ ಮುಖಕ್ಕೆ ವರದಕ್ಷಿಣೆ ಬೇರೆಯ ಕೊಟ್ಟಿದ್ವಿ ಕಣವ್ವ, ಇದ್ರ ಮುಖಕ್ಕೆ ಹೆಣ್ ಕೊಡೋರೇ ದಿಕ್ಕಿರ್ಲಿಲ್ಲ. ಏ ಹೆಣ್ ಕೊಡೋದಿರ್ಲಿದ್ಕೆ ಮತ್ತೆ ಎತ್ತವ್ರು ಹೆಣ್ಣೆತ್ತವ್ರು ಯಾರು ತಮ್ಮನೆ ಬಾಗ್ಲಿಗೆ ಇದನ್ನ ಸೇರಿಸ್ಲಿಲ್ಲ ಅಂತಾನೆ ಮತ್ತೆ ನೂರ್ ಮೈಲೆ ದೂರ ಹುಡುಕೆ ಮಂದು ಮದುವೆ ಆಗಿದ್ದು. ಕಂಡವ್ರ ಮನೆ ಹೆಣ್ಣು ಮಗಳನ್ ತಂದು ಹಿಂಗ್ ಮಾಡಿದ್ರಲ್ಲ, ಇವನ್ನ ಎತ್ತವರಿಗಾದ್ರೂ ಒಂದಿಷ್ಟು ಮಾನ ಮರ್ಯಾದೆ ಬೇಡ್ವಾ? ಅವರಿಗೇನು, ಯಾವುದೋ ಒಂದು ತಂದು ಗಂಟಾಕಿದ್ರೆ ಸಾಕು ಅಂತ ಕಾಯ್ತಾ ಇದ್ರು. ನಾವು ಒಪ್ಕೊಂಡ್ಬಿಟ್ವಲ್ಲ ಈ ರಾಜ್ಕುಮಾರನನ್ನ, ನಮ್ ಬುದ್ಧಿ ಏನಾಯ್ತು? ನಮಗೆಂಗಮ್ಮ ಗೊತ್ತಾಗ್ಬೇಕು, ಗೋಸಂಬೆ ತರ ವೇಷ ಹಾಕಿ ಬಂದ್ರಲ್ಲ ಇವನಂತ ಗಂಡು ಇಡೀ ಜಗತ್ನಲ್ಲೇ ಸಿಕ್ಕಿಲ್ಲ ಅಂದ್ರು. ಇದ್ರ ಡ್ರೆಸ್ ನೋಡ್ಬೇಕಾಗಿತ್ತು, ಅದೇನ್ ಪ್ಯಾಂಟು, ಅದೇನ್ ಕೋಟು, ಯಾರ ಹತ್ರ ಇಸ್ಕೊಂಡು ಬಂದಿದ್ವೋ ಏನೋ ಕಣವ ಕಾಣೆ. ಅದು ಆಗ್ಲಿ, ಮದುವೆ ಆದ್ಮೇಲಾದ್ರೂ ಸರಿಯಾಗ್ಬಾರ್ದ? ನೀನ್ ಒಳ್ಳೇದು ಹೇಳ್ದೆ, ಮದುವೆ ಆದ್ರೇನು, ಮಕ್ಳು ಮೊಮ್ಮಕ್ಳಾದ್ರೇನು, ಅವ್ರ ಆಟ ಹಾವುಕ್ಕೆ. ಮೂರ್ನು ಬಿಟ್ಟವ್ರು ಊರಿಗೆ ದೊಡ್ಡವ್ರು ಅಂದಂಗೆ ಅವ್ರಿಗೇನು ಮಾನ್ವೆ ಮರ್ಯಾದೆ. ನಮ್ ಬದುಕು ಬಾಯ್ ಬಿಟ್ರೆ ಬಣ್ಗೇಡು ಅನ್ನೋ ತರ ಆಗಿದೆ. ಅಷ್ಟೇ ಅಲ್ಲ, ಎಲ್ಲಾದ್ರೂ ನಾಲ್ಕು ಜನ ಇರತಕ್ಕೆ ಹೋಗಂಗಿಲ್ಲ, ಬರಂಗಿಲ್ಲ. ನಮ್ಮನ್ ನೋಡಿ ಎಲ್ಲರು ಕಿಸುಕಂತ ನಗ್ತಾರೆ. ನಮ್ಮನೆವ್ ನೆಟ್ಟಿಗಿದ್ರೆ ಜನ ಯಾಕ್ ನಗರು? ನನಗಂತೂ ಜೀವನ ಸಾಕಾಗಿ ಹೋಗಿತ್ತೆ ಕಣವ. ಕೆರೆನೋ ಬಾವಿನೋ ನೋಡ್ಕೊಳ್ಳೋಣ ಅಂದ್ರೆ ಮಕ್ಳು ಮರಿ ಪಾಡೇನೋ ಅನ್ನಂಗಾಗುತ್ತೆ. ಏ ಅದೇನ್ ಮಾತು ಅಂತ ಆಡ್ತೀಯ ಗಂಗಮ್ಮ, ದಂಡಿಗೆದ್ರಲಿಲ್ಲ, ದಳವಾಗೆದ್ರಲಿಲ್ಲ, ಅದ್ಯಾವುದೋ ಶಬ್ದಕ್ಕೆ ಎದ್ರತರ ಆಗಿದಂಗ ಆಯ್ತು. ಇದೇನ್ ಗಂಗಮ್ಮ, ಇಷ್ಟು ವರ್ಷನೇ ಕಷ್ಟ ಬಿದ್ದು ಬದುಕು ಕಟ್ಕೊಂಡಿದೀವಿ, ಈಗ ಯಾಕೆ ಎದ್ರೋದು ಹೇಳು? ಈಸ್ಬೇಕಪ್ಪ, ಇದ್ದು ಜಯಿಸ್ಬೇಕಣವ. ಅದ್ಯಾರೋ ಪುಣ್ಯಾತುಂಬ್ರು ಈ ಕುಡಿತ ಬಿಡಿಸೋ ಶಿಬಿರ ಮಾಡ್ತಾರಂತಲ್ಲ, ಈ ಮಾನ್ಗೇಡಿಗಳನ್ನ ಅಲ್ಲಿಗೆ ಸೇರಿಸಿದ್ರೆ ಹೆಂಗೆ ಅಂತೀನಿ. ಅದೇನ್ ಹೊಸದ, ನಮ್ ರಾಜ್ಕುಮಾರನನ್ನ ಅವಾಗ್ಲೇ ದುಡ್ಡು ಕೊಟ್ಟು ಒಂದ್ಸರಿ ಬೆಂಗಳೂರಿನಲ್ಲಿ ಇಂಥ ಶಿಬಿರಕ್ಕೆ ಸೇರ್ಸಿ ಬಂದಿದ್ರು. ಅವ್ರನ್ನ ಸೇರ್ಸಕ್ ಹೋದಾರ ಇನ್ನು ಊರಿಗೆ ಬಂದಿರ್ಲಿಲ್ಲ. ಈ ಮನುಷ್ಯ ಆಗ್ಲೇ ಫುಲ್ ಟೈಟ್ ಆಗಿ ಮನೆ ಬಾಗ್ಲು ಬಡಿತಾ ಇತ್ತು. ಈ ಸಾರಿ ಹಂಗಾಗಲ್ಲ ಬಿಡು, ಇವರು ಕೇವಲ ದುಡ್ಡಿಗೋಸ್ಕರ ಈ ಶಿಬಿರ ಮಾಡ್ತಾ ಇಲ್ಲ, ಉತ್ತಮವಾದ ಸಮಾಜದ ನಿರ್ಮಾಣಕ್ಕಾಗಿ ಮಾಡ್ತಾ ಇದ್ದಾರೆ. ಅವರು ಸರಿಯಾಗಿ ಗಮನಿಸ್ತಾರೆ ಬಿಡು, ಯೋಚನೆ ಮಾಡ್ಬೇಡ. ಸರಿ ಕಣವ್ವ, ನಾಳೆ ಹೆಂಗೋ ವಾರದ ಸಭೆಗೆ ಆ ಸಂಸ್ಥೆಯ ಪ್ರತಿನಿಧಿ ಬರ್ತಾರಲ್ಲ, ಅವರತ್ರ ಇದರ ಬಗ್ಗೆ ಮಾತಾಡೋಣ. ಇರ್ಲಿ ತಗ, ಇದು ಒಂದ್ ಪ್ರಯತ್ನ ಮಾಡೇ ಬಿಡೋಣ. ನಮಸ್ಕಾರ ಸಾ, ನಾವು ಸಬ್ಬೆರಳ್ಳಿಯಿಂದ ಬಂದಿದ್ದೀವಿ ಸಾ, ಸಂಘದ ಹೆಣ್ಮಕ್ಳು ಸಾ ನಾವೆಲ್ಲವ. ಓಹೋ, ಬನ್ನಿ ಬನ್ನಿ ಬನ್ನಿ, ನಮಸ್ಕಾರ. ನಮ್ ಪ್ರತಿನಿಧಿ ನಿಮ್ ಬಗ್ಗೆ ಎಲ್ಲಾ ಹೇಳಿದ್ದಾರೆ. ನಿಮ್ಮೂರ ಹೆಸರು ಎಷ್ಟು ಸುಂದರವಾಗಿದೆ, ಎಷ್ಟು ಅರ್ಥಪೂರ್ಣ ಆಗಿದೆ. ಊರ ಹೆಸರೇನೋ ಚೆನ್ನಾಗಿದೆ ಸಾ, ಹೆಸರಿಗೆ ತಕ್ಕಂತೆ ಈ ಗೂಬೆಗಳು ಚೆನ್ನಾಗಿಲ್ವಲ್ಲ, ಏನ್ ಮಾಡೋದು. ಸಭ್ಯತೆ ಅಂದ್ರೆ ಏನು ಅಂತೀವಿ ಕೇಳಿದ್ರೆ ಯಾವ ಅಂಗಡಿಲಿ ಸಿಗುತ್ತೆ, ಎಷ್ಟು ರೂಪಾಯಿ ಕೆಜಿ ಅಂತ ಕೇಳ್ತವೆ ಸಾ. ಇವ್ರ ಕಾಲದಲ್ಲಿ ನಾವು ಸೋತು ಹೋಗಿದ್ದೀವಿ ಸಾ, ಮದುವೆ ಆಗಿ ಬಂದ ದಿವಸದಿಂದ ಇವತ್ತಿನವರೆಗೂ ಯಾವತ್ತೂ ನೆಮ್ಮದಿಯಾಗಿ ಬದುಕೋಕೆ ಬಿಟ್ಟಿಲ್ಲ ಇವು. ಪಾಪ, ನಿಮ್ಮನ್ನ ನೋಡಿದ್ರೆ ನನಗೆ ತುಂಬಾ ನೋವಾಗುತ್ತೆ. ಇರ್ಲಿ ಬಿಡಿ, ಎಲ್ಲ ಸರಿಯಾಗುತ್ತೆ. ಏನ್ರಪ್ಪ, ನಿಮ್ಮನ್ ಕಟ್ಕೊಂಡು ಈ ಹೆಣ್ಮಕ್ಳು ಎಷ್ಟು ಕಷ್ಟ ಪಡ್ತಾ ಇದಾರೆ ನಿಮಗೆ ಅರ್ಥ ಆಗಲ್ವೇನ್ರಯ್ಯ? ಏ ಬಾಯ್ ಬಿಟ್ಟು ಮಾತಾಡೋ ಮೂದೇವಿ, ಅವರು ಕೇಳಿದ್ಕೆ ಉತ್ತರ ಕೊಡು. ಎಣ್ಣೆ ಒಟ್ಟಿಗೋದ್ರೆ ಹನಾಡಿ ಬೊಗಳಾಡ್ತೀಯಲ್ಲ, ಈಗೇನ್ ಬಂದಿರೋ ದಾಡಿ ಮಾತಾವು. ನಾನು ಯಾವತ್ತೋ MLA ಆಗ್ಬೇಕಾಗಿತ್ತು, ಮಿನಿಸ್ಟರ್ ಆಗ್ತಿದ್ದೆ. ನಿನ್ ಕಟ್ಕೊಂಡು ನನ್ ಭವಿಷ್ಯನೇ ಹಾಳಾಗೋತು. ಅದ್ಯಾವ ಗೊಳಿಗೆಯಲ್ಲಿ ಬಂದು ಆಕರ್ಷಿಕೊಂಡೆ ನೀನು ಅಂತ ಕಂದ ಪದ್ಯ ಆಡದ ಕೇಳ್ಬೇಕು. ಇವು ಸಮಾಜದಲ್ಲಿ ನಾವು ತಲೆ ಎತ್ಕೊಂಡು ಜೀವನ ಮಾಡೋದು ಬೇಡ್ವಾ? ಹೇಳ್ರಪ್ಪ, ನಾವು ಹೆಂಗಸ್ರು ಉಪವಾಸ ವನವಾಸ ಮಾಡಿ ದುಡ್ಕೊಂಡು ಬರೋದು, ನೀವು ಅದನ್ನ ಕದ್ಕೊಂಡೋಗಿ ಕುಡಿದ್ ಬಂದು ಏನ್ರಯ್ಯ ಇದು ನಿಮ್ಮ ಹೀನಾಯವಾದ ಬದುಕು? ನೋಡಿದ್ರೇನ್ರಪ್ಪ, ನಿಮ್ಮಿಂದ ನಿಮ್ಮ ಇಡೀ ಕುಟುಂಬಕ್ಕೆ ಎಷ್ಟು ನೋವಾಗ್ತಾ ಇದೆ. ಇವ್ರ ಮಾತು ನಿಮಗೆ ಹೊರಟು ಅಂತ ಕಾಣಿಸಬಹುದು, ಆದ್ರೆ ಅದ್ರ ಹಿಂದೆ ಎಷ್ಟು ನೋವು ಹತಾಶೆ ಇದೆ ಅಂತ ನೀವೇ ಯೋಚನೆ ಮಾಡಿ. ಒಂದ್ ದಿವಸನಾದ್ರೂ ಮನೆಯಲ್ಲಿ ಊಟ ಮಾಡಿ ಮಲಗಿಲ್ಲ ಹೇಳಿ, ಯಾವ್ದಾದ್ರೂ ಚರಂಡಿ ಒಳಗೆ ಇಲಿ ಯಜ್ಞಗಳ ಜೊತೆಗೆ ಒದ್ದಾಡ್ತಾ ಇರ್ತವಿ. ಥೂ ಇವ್ರ, ಮೊದಲು ಅವರು ಇವರು ಬಂದು ಚರಂಡಿಯಿಂದ ಎತ್ಕೊಂಡು ಮನೆ ಕರ್ಕೊಂಡು ಬರೋಕೆ ಒಂದ್ ಸ್ವಲ್ಪ ಸಹಾಯ ಮಾಡಾರು. ದಿವಸ ಯಾರು ಬರ್ತಾರೆ ಸಾ? ಇವು ಮಾಡೋ ಕೆಟ್ಟ ನಡವಳಿಕೆಯಿಂದ ಜನಗಳು ನಮ್ಮನ್ನ ತುಂಬಾ ತುಚ್ಛವಾಗಿ ನೋಡ್ತಾರೆ ಸಾ. ಕುಡುಕರ ಕುಟುಂಬಕ್ಕೆ ಇಂತಹ ಸಾಮಾಜಿಕ ಅವಮಾನ ಯಾವತ್ತೂ ಇದ್ದಿದ್ದೆ. ತಮ್ಮದಲ್ಲದ ತಪ್ಪಿಗೆ ಸಮಾಜದ ಮುಂದೆ ತಲೆ ತಗ್ಗಿಸಬೇಕಾದ ಅನಿವಾರ್ಯತೆ ಅವರದ್ದು. ಇವು ಮಿತಿ ಇಲ್ದಂಗೆ ಕುಡಿದು ಬಂದು ಮನೆ ತುಂಬಾ ವಾಂತಿ ಮಾಡಿ ಗಬ್ ಮಾಡ್ತಾವಲ್ಲ, ಅದನ್ನ ತೊಳೆಯೋ ಕರ್ಮ ಬೇರೆ ನಮ್ದು. ಅಯ್ಯೋ ಆ ಕೆಟ್ಟ ವಾಸ್ನೆ ಅಸಹ್ಯ. ಏ ಅದನ್ನೇನಂತ ಹೇಳಿ ಬಿಡಿ. ನಾವು ಮೈ ತೊಳ್ಕೊಳ್ದೆ ಹೋದ್ರು ಪರವಾಗಿಲ್ಲ, ಈ ಕೊಳಕರಿಗೆ ಪ್ರತಿ ದಿವಸ ಪುಣ್ಯ ಸ್ನಾನ ಮಾಡಿಸ್ಲೇಬೇಕಲ್ಲ ನಾವು. ಪಾಪ ಮಕ್ಕಳು ಶಾಲೆನಲ್ಲಿ ಜಾಸ್ತಿ ಮಾತಾಡೋಕೂ ಎದುರುತ್ತವೆ, ಸಹಪಾಠಿಗಳು ಒಂದು ರೀತಿಯಲ್ಲಿ ನೋಡ್ತಾರೆ ಅಂತ ಶಾಲೆಗೆ ಹೋಗಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಾವು ನೆಂಟ್ರಿಷ್ಟ್ರ ಮನೆಗೆ ಹೋಗಿ ಎಷ್ಟ್ ಕಾಲ ಆಯ್ತೋ ಏನೋ, ಎಲ್ರೂ ಇವ್ರ ಸುದ್ದಿ ಮಾತಾಡ್ಕೊಂಡು ನಗ್ತಾರೆ. ನಮ್ಮ ಮನ್ಸಿಗೆ ಭಾರಿ ನೋವಾಗೈತೆ ಸಾ. ಈ ಕುಡತ ಅನ್ನೋದು ತನ್ನ ಮತ್ತು ತನ್ನ ಮನೆಯವರ ಬದುಕಿಗೆ ಇನ್ನಿಲ್ಲದ ತೊಂದರೆ ಕೊಡುತ್ತೆ, ಇಡೀ ಕುಟುಂಬದ ಗೌರವನ ಮಣ್ಣು ಪಾಲು ಮಾಡುತ್ತೆ. ನಿಮಗೆಲ್ಲ ಇನ್ನೂ ಕೂಡ ಹೊಸ ಜೀವನ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಇದೆ. ಇದನ್ನ ನೀವು ಉಪಯೋಗ ಮಾಡಿಕೊಂಡು ಮತ್ತೆ ಮನುಷ್ಯರಾಗೋಕೆ ಪ್ರಯತ್ನ ಪಡ್ರಪ್ಪ. ಎಲ್ರೂ ಅಡುವ ಆಸ್ತಿ ಮಾಡಿದ್ರೆ ಇವು ಖಾಲಿ ಬಾಟ್ಲಿ ಮಾಡಿಟ್ಟಿದ್ದಾವೆ, ಯಾವಾಗ ನೋಡಿದ್ರು ಕೆಟ್ಟ ವಾಸನೆ. ಏನೋ ಯಾರಿಗೂ ಕಾಣದಂಗೆ ಕಂಬಳಿ ಮರೆಯಲ್ಲಿ ಹುಳಿಕಾಳು ತಿನ್ಕೊಂಡು ನಾವು ಬದುಕ್ತಾ ಇದ್ರೆ ಇವಕ್ಕೆ ಮೂರತ್ತು ಕುಡಿಯಕ್ಕೆ ದುಡ್ಡು ಬೇರೆ ಕೊಡ್ಬೇಕು. ನಾವು ಇದ್ದಿದ್ದೆಷ್ಟು ಇಲಿ ಕಚ್ಕೊಂಡು ಹೋಯ್ತು ಅಂದಂಗೆ ಹೊಲ ಮನೇನ ಮಾರಿ ನಮ್ಮನ್ನೆಲ್ಲ ಬೀದಿಗೆ ತಂದು ಬಿಟ್ಟಿದಾವೆ. ಹೊರಕ್ ಬಟ್ಟೆ ಮುರುಕ್ ಪಾತ್ರೆಯಲ್ಲಿ ಅರ್ಧ ಹೊಟ್ಟೆಯಲ್ಲಿ ಬದುಕ್ತಾ ಇದ್ದೀವಿ. ಅದೇನಾದ್ರೂ ಜ್ಞಾನ ಆಯ್ತಾ ನಿಮಗೆ? ಮದ್ಯಪಾನ ಕಲಿತವನ ಮನೆ ಹಾಳು ಅನ್ನೋದು ಖಂಡಿತವಾಗೂ ಸತ್ಯ. ಸಾಮಾಜಿಕವಾಗಿ ಆರ್ಥಿಕವಾಗಿ ನೈತಿಕವಾಗಿ ಇಡೀ ಮನೆತನನೇ ಹಾಳು ಮಾಡುತ್ತೆ. ಇದು ಕುಡುಕರಿಗೆ ಇದು ಗೊತ್ತಾಗಲ್ಲ. ನಿಮ್ಮಿಂದಾಗಿ ಮನೆಯವರ ಗೌರವ ಮೂರು ಕಾಸಿಗೆ ಹರಾಜಾಗುತ್ತಲ್ಲ, ಇದು ಸರಿನಾ? ನೀವೇ ಯೋಚನೆ ಮಾಡ್ರಪ್ಪ. ಆ ಏನಂದ್ರಿ, ಕಲ್ತಿದೀವಿ ಬಿಡೋಕಾಗ್ತಾ ಇಲ್ಲ ಅಂದ್ರ? ಏ ಅದೇನು ದೊಡ್ಡ ವಿಷಯ ಅಲ್ಲ. ನೀವು ಗಟ್ಟಿ ನಿರ್ಧಾರ ಮಾಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಷ್ಟೇ. ಕುಡ್ದು ಕುಡ್ದು 40 ವರ್ಷಕ್ಕೆ 80 ವರ್ಷದ ಮುದುಕರಾಗದಂಗೆ ಆಗಿದ್ದೀರ. ನೂಕಿದ್ರೆ ಮೂರ್ ತಕೋಗಿ ಬಿದ್ದು ಒದ್ದಾಡ್ತೀರ. ಆಗಿದ್ದೀರ ನೋಡಿ, ಕರೆಂಟ್ ಒಡೆದ ಕಾಗೆ ತರಕ್ಕೆ. ನಮ್ಮ ಮೈ ಮೇಲಿನ ತಾಳಿ ಬಿಡ್ದಂಗೆ ಕಿತ್ಕೊಂಡು ಕುಡ್ದು ಏನ್ ಸಾಧನೆ ಮಾಡಿದಿರಿ ಹೇಳಿ ನೋಡಯ್ಯ. ಇಲ್ ನೋಡಯ್ಯ, ನನ್ ಬಟ್ಟೆಯ ಅರಿ ಚಿಂದಿ ಆಗೈತೆ. ನಿನ್ ಮನ್ಸಿಗೆ ಏನು ಅನ್ಸಲ್ವೇನಯ್ಯ? ಇದ್ರ ಕಾಟಕ್ಕೆ ಎಲ್ಲ ಸಂಘದಲ್ಲೂ ಸಾಲ ತಗೊಂಡು ನಾನ್ ತೀರಿಸ್ಬೇಕಾಗೈತೆ. ಸಾಲ ಕೊಟ್ಟರು ಮನೆ ಹತ್ರ ಬಂದು ಬಾಯಿಗೆ ಬಂದಂಗೆ ಬೈತಾರೆ. ನಾವು ಉಪವಾಸ ಇದ್ರು ಪರವಾಗಿಲ್ಲ, ಆದ್ರೆ ಅಸಲು ಬಡ್ಡಿ ಕಟ್ಟಬೇಕಲ್ಲ, ಅದಕ್ಕೆ ಒದ್ದಾಡಿ ಹೋಗ್ತೀವಿ. ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಕುಡಿತಕ್ಕೆ ದಾಸನಾದ್ರೆ ಆ ಕುಟುಂಬ 50 ವರ್ಷದ ಹಿಂದಕ್ಕೆ ಹೋಗುತ್ತೆ. ಪೂರ್ವಿಕರು ತಲತಲಾಂತರದಿಂದ ಹೊಟ್ಟೆ ಬಟ್ಟೆ ಕಟ್ಟಿ ದುಡಿದು ಮಾಡಿದ ಆಸ್ತಿ ಇದಕ್ಕಾಗಿ ಮಾರಾಟ ಆಗುತ್ತೆ. ಅದೆಷ್ಟು ಮನೆತನಗಳು ಇಂಥ ಸ್ಥಿತಿಗೆ ಬಂದಿಲ್ಲ ಹೇಳಿ ಸಾ. ಯಾವ ಊರಿಗೆ ಹೋದ್ರು ಇಂಥ ಕತೆಗಳು ಇದ್ದಿದ್ದೇಯ. ಇದ್ದ ಆಸ್ತಿ ಮಾರಿ ಹೆಂಡತಿ ಮಕ್ಕಳನ್ನ ಕೂಲಿ ಮಾಡಕ್ ಕಳಿಸ್ತಾರೆ. ಇವ್ರ ಕಾಲದಲ್ಲಿ ನಾವು ಎಲ್ಲ ಕಳ್ಕೊಂಡು ಬೀದಿಗ್ ಬರ್ಬೇಕು ಅಷ್ಟೇಯ. ಬರೋದಿನ್ನೇನು, ಬಂದೇ ಇಲ್ವಾ? ಆಗ್ಲೇ ಇನ್ನೇನ್ ಉಳಿಸಿದಾರ ಅವ್ರು, 101 ರೋಗ ಬೇರೆ ಇವರಿಗೆ. ಮದ್ಯಪಾನ ಅನ್ನೋದು ಮೊದಮೊದಲು ಮೋಜಿಗಾಗಿ ಪ್ರಾರಂಭ ಆಗುತ್ತೆ. ಯಾರೋ ಸ್ನೇಹಿತರು, ಪರಿಚಯಸ್ಥರು, ಪಾರ್ಟಿಗಳಲ್ಲಿ ಇದು ಶುರುವಾಗತ್ತೆ. ಮೊದಮೊದಲು ನಾವದನ್ ಕುಡಿತೀವಿ, ಬರ್ತಾ ಬರ್ತಾ ಅದೇ ನಮ್ಮನ್ ಕುಡಿಯೋಕ್ ಪ್ರಾರಂಭ ಮಾಡುತ್ತೆ. ನಾವು ಎಂಥವರ ಸಹವಾಸದಲ್ಲಿರ್ತೀವಿ ಅಂತ ಅಭ್ಯಾಸಗಳನ್ನೇ ಕಲಿತೀವಿ. ಮೊದಲು ಇದೆಲ್ಲ ಚೆನ್ನಾಗಿದೆ ಅನ್ಸುತ್ತೆ, ದಿನ ಕಳೆದಂತೆ ಇದು ಮಾಡುವ ಅನಾಹುತಗಳು ಒಂದೊಂದೇ ಕಾಣಕ್ ಶುರುವಾಗುತ್ತೆ. ಬುದ್ಧಿವಂತರು ಎಚ್ಚೆತ್ಕೊಂಡು ಇದರಿಂದ ದೂರ ಆಗ್ತಾರೆ, ರೂಗೇಡಿಗಳು ಇದಕ್ಕೆ ದಾಸರಾಗಿ ಬಿಡ್ತಾರೆ. ಆಮೇಲೆ ವಾಪಸ್ ಬರ್ಲಾಗ್ದಷ್ಟು ದೂರ ಹೋಗ್ಬಿಡ್ತಾರೆ ಅಲ್ವಾ ಸಾ? ಅದು ನಿಜ. ಯಾವುದೇ ಕೆಟ್ಟ ಅಭ್ಯಾಸಗಳು ಹೀಗೇ ಇರ್ತವೆ, ಮೊದಲು ಅದರ ಅಪಾಯ ನಮಗೆ ಗೊತ್ತಾಗೋದಿಲ್ಲ. ಒಂದು ಸಾರಿ ಇದಕ್ಕೆ ಬಲಿಯಾದ್ರೆ ಬದುಕು ಅನ್ನೋದು ನರಕವಾಗುತ್ತೆ. ಇನ್ ಕೆಲವರು ಮತ್ತೊಬ್ಬರನ್ನ ಹಾಳು ಮಾಡೋದಕ್ಕಾಗಿನೇ ಅಮಾಯಕರಿಗೆ ಇಂಥ ಅಭ್ಯಾಸಗಳನ್ನ ಕಳಿಸ್ತಾರೆ. ಊರೂರಲ್ಲೂ ಇಂಥ ಮನೆ ಹಾಡ್ರು ಇದ್ದೇ ಇರ್ತಾರೆ. ಕಂಡೋರ್ ಮಕ್ಕಳನ್ನ ಹಾಳು ಮಾಡಿ ಸಂತೋಷ ಪಡದೇ ಇವ್ರ ಕೆಲ್ಸ. ಹ್ಮ್ ಕಣವ, ಆಡೋ ಮಕ್ಳಿಗೂ ಕಲಿಸ್ತಾರೆ ಕಣೆ ತಾಯಿ. ಅದಕ್ಕೆ ನಮ್ ಮಕ್ಕಳನ್ನ ನಾನು ಜಾಸ್ತಿ ಸಮಯ ಊರಲ್ಲಿ ಇಟ್ಕೊಳ್ಳೋದೇ ಇಲ್ಲ. ನಮ್ಮ ಯಜಮಾನ್ರಿಗೆ ಹಿಂಗೆ ಕಲ್ಸಿದ್ದು, ಇವ್ರ ಬುದ್ಧಿವಂತಿಕೆ ಒಳ್ಳೆತನ ನೋಡಿ ಸಹಿಸ್ಲಾರ್ದೆ ಜೊತೆಗೆ ಹಾಕೊಂಡು ಇದನ್ನ ರೂಢಿ ಮಾಡಿಸ್ಬಿಟ್ರು. ಮತ್ತೊಬ್ಬರನ್ನ ಹಾಳು ಮಾಡೋ ಜೀನ್ಸ್ ಕೆಲವು ಮನೆತನಗಳ ರಕ್ತದಲ್ಲೇ ಬಂದಿರುತ್ತೆ. ಇತಿಹಾಸದುದ್ದಕ್ಕೂ ಇಂಥ ದ್ರೋಹದ ಕಥೆಗಳನ್ನ ನೋಡ್ತಾನೆ ಬಂದಿದ್ದೀವಿ. ಚಿಕ್ಕ ಹಳ್ಳಿ, ದೊಡ್ಡ ನಗರ ಅದಿರ್ಲಮ್ಮ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಇಂಥ ಅವಿವೇಕಿಗಳು ಇದ್ದೇ ಇರ್ತಾರೆ. ಯಾರಾದ್ರೂ ಒಪ್ಪುವಾಗಿ ಸಂಸಾರ ಮನೆತನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರೆ ಎಷ್ಟೊತ್ತಿಗೆ ಇವ್ರನ್ನ ಬೀದಿಗೆ ತಂದೆವೋ ಅಂತ ಕಾಯ್ತಾ ಇರ್ತವೆ. ಇನ್ನು ಎಲೆಕ್ಷನ್ಗಳು ಬಂದ್ರೆ ಮುಗ್ದೇ ಹೋಯ್ತು. ನನ್ ಗಂಡ ಬಂಗಾರದಂತ ಮನುಷ್ಯ ಕಂಡ್ರಿ ಸಾ, ತಾನಾಯ್ತು ತನ್ನ ಬದುಕಾಯ್ತು ಅಂತ ಮನೆತನ ನಡೆಸ್ಕೊಂಡಿದ್ರು. ಅದ್ಯಾವ ಅಡ್ಕಸ್ಬಿಗಳು ಚುನಾವಣೆ ಸಮಯದಲ್ಲಿ ಇದನ್ನ ದಾರಿ ತಪ್ಪಿಸಿ ಕುಡಿತ ಕಲ್ಸಿ ನಮ್ಮ ಮನೇ ಹಾಳು ಮಾಡಿದ್ರು ಸಾ. ಅದರಲ್ಲಿ ಇವ್ರದ್ದು ಕೂಡ ತಪ್ಪಿದೆ ತಾನೆ. ತಾನು ಕಳ್ಳ, ಪರರ ನಂಬ ಅನ್ನೋ ಕತೆ ಇದು. ಮುಖ್ಯವಾಗಿ ನಮ್ ಬುದ್ಧಿ ನಮ್ ಕೈಲಿರ್ಬೇಕು. ಕುಡಿತದಿಂದ ಆರೋಗ್ಯದ ಮೇಲೆ ತುಂಬಾ ಗಂಭೀರವಾದ ಸಮಸ್ಯೆಗಳು ಉಂಟಾಗುತ್ತೆ ಅಂತಾರಲ್ಲ, ಏನೇನು ತೊಂದರೆ ಉಂಟಾಗುತ್ತೆ ಸಾ? ದಿವಸ ನೋಡಿಲ್ವಾ ಕುಡ್ದ ಮಲ್ನಲ್ಲಿ ಮೂರತ್ತು ಮಂಕ್ ನಂಗೆ ಜೋಬರಿಸ್ಕೊಂಡು ಮೂಲೆ ಇಡ್ಕೊಂಡ್ ಕುತ್ಕೊಳ್ಳೋ ಅಲ್ವಾ? ಅದಕ್ಕಿಂತ ಇವಕ್ಕೆ ಇನ್ನೇನ್ ರೋಗ ಬರ್ಬೇಕು ಹೇಳವ ಮತ್ತೆ? ಕುಡುಕರಿಗೆ ಯಾವಾಗ್ಲೂ ನಿಶಕ್ತಿ ಕಾಡುತ್ತೆ, ಅದರಿಂದ ದುಡಿಯೋ ಶಕ್ತಿನೇ ಇಲ್ದಂಗಾಗುತ್ತಂತೆ. ಈ ಮದ್ಯಪಾನಿಗಳ ಕರುಳು ಅನ್ನೋದು ವಿಪರೀತವಾದ ತೊಂದರೆಗೆ ಒಳಗಾಗುತ್ತೆ. ಕುಡುಕರ ಕರುಳು ತೂತ್ ಬಿದ್ದು ಹಾಳಾಗಿ ಹೋಗುತ್ತೆ. ಕುಡುಕರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬಾ ಹೆಚ್ಚಾಗಿ ಕಾಡುತ್ತಂತೆ. ಮುಂದೆ ಇದರಿಂದ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತಂತೆ. ಹೊಟ್ಟೆ ಒಳಗೆ ಅದೆಂತದೋ ಕಲ್ಸರ್ ಅಂತ ಆಗುತ್ತಂತಲ್ರಿ ಸರ್? ಅದು ಕಲ್ಸರ್ ಅಲ್ಲ, ಅಲ್ಸರ್ ಜಯಮ್ಮ. ಹಂಗಂದ್ರೆ ಹೊಟ್ಟೆ ಒಳಗೆ ಉಣ್ಣಾಗೋದು ಅಂತ. ಬರೀ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಮೇಧೋಜೀರಕ ಗ್ರಂಥಿ ಅನ್ನೋದು ಕೊಳತು ಹೋಗುತ್ತೆ, ಒಣಗಿ ಹೋಗೋದು. ಈ ತರ ಬೇರೆ ಬೇರೆ ತೊಂದರೆಗಳಿಗೆ ಕಾರಣ ಆಗುತ್ತೆ. ರಕ್ತದ ಒತ್ತಡದಲ್ಲಿ ಅಪಾಯಕಾರಿಯಾದ ಏರುಪೇರುಗಳು ಕೂಡ ಉಂಟಾಗುತ್ತವೆ. ಈ ಬಿಪಿ ಅನ್ನೋದಿದೆಯಲ್ಲ, ಇದು 101 ಕಾಯಿಲೆಗೆ ಮೂಲವಾದ ಕಾರಣ. ತಮ್ಮ ಮೇಲೆ ಇವರಿಗೆ ಯಾವುದೇ ಹಿಡಿತ ಇರೋದಿಲ್ಲ. ಮನಸ್ಸು ಒಂದು ಹೇಳಿದ್ರೆ ದೇಹ ಮತ್ತೊಂದು ಮಾಡುತ್ತೆ. ರಸ್ತೆಯಲ್ಲಿ ಇವ್ರು ನಡೆಯೋ ಚಂದ ನೋಡಿಲ್ವೇನ್ರವ? ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ತಟ್ಟಾಡ್ಕೊಂಡು ಎದ್ದು ಬಿದ್ದು ಉರುಳು ಸೇವೆ ಮಾಡ್ಕೊಂಡು ಹೋಗೋದ್ ನೋಡಿದ್ರೆ ಗೊತ್ತಾಗಲ್ವೇ? ಕುಡಿದಾಗ ಏನೇನೋ ಒಂದ್ಕೊಂದು ಸಂಬಂಧವಿಲ್ಲದ ಮಾತಾಡ್ತಾರೆ, ನಾಲ್ಗೆ ಸರಿಯಾಗಿ ವರಲಾಡದೇ ಇಲ್ಲ. ಕುಡುಕರ ಮೆದುಳಿಗೆ ಇನ್ನಿಲ್ಲದಂತ ಹಾನಿ ಆಗುತ್ತೆ. ಮೆದುಳು ಅನ್ನೋದು ದಿನೇ ದಿನೇ ಒತ್ತಡಕ್ಕೆ ಸಿಕ್ಕಿ ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಸ್ಥಿತಿ ತಲುಪುತ್ತೆ. ತನ್ನ ಆಲೋಚನಾ ಶಕ್ತಿನೇ ಕಳ್ಕೊಂಡ್ಬಿಡುತ್ತೆ. ಈ ದರಿದ್ರದವು ಕುಡಿದಾಗ ಇಲ್ಲಿಗೆ ಇಡಬೇಕಾದ ಹೆಜ್ಜೆನ ಇನ್ನೆಲ್ಲಿಗೋ ಇಡ್ತಾರೆ, ತೊದಲಿಸಿ ತೊದಲಿಸಿ ಮಾತಾಡ್ತಾರೆ. ಇವನ್ನ ಟೈಟ್ ಆಗಿದಾವೆ ಅನ್ನೋದಕ್ಕಿಂತ ಲೂಸ್ ಆಗಿದಾವೆ ಅಂದ್ರೆ ಸರಿಯೇನಪ್ಪ? ಈ ಕುಡುಕರ ಕೈಕಾಲು ಸಣ್ಣಾಗಿ ಹೊಟ್ಟೆ ಡುಮ್ಮನಾಗ್ತವೆ, ಕೈಕಾಲ್ ಸಣ್ಣ ಹೊಟ್ಟೆ ಡುಮ್ಮ ನೋಡಿದ್ರೆ ಸಾಕಾಗ್ತಿತ್ತಿವ. ಕುಡುಕರಿಗೆ ಮಕ್ಕಳೋಗ ಸಾಧ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಹುಟ್ಟೋ ಮಕ್ಕಳಿಗೂ ಕೂಡ ಅನೇಕ ಆರೋಗ್ಯದ ಸಮಸ್ಯೆಗಳು ಹುಟ್ಟತಾನೆ ಬರುವಂತೆ. ವಿಶೇಷವಾಗಿ ಹುಡುಗರಿಗೆ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳು ಬರೋ ಸಾಧ್ಯತೆ ಹೆಚ್ಚು, ಮಲಬದ್ಧತೆ, ಮೂಲವ್ಯಾಧಿ ಕೂಡ ಉಂಟಾಗುತ್ತೆ. ಇನ್ನು ಮಹಿಳೆಯರೇನಾದರೂ ಇದರ ಅಭ್ಯಾಸಕ್ಕೊಳಗಾದ್ರೆ ಸಮಸ್ಯೆ ಅನ್ನೋದು ಇನ್ನೂ ಜಾಸ್ತಿ. ಎಲ್ಲಾರ ಉಂಟಾ ಸಾ, ಹೆಂಗಸರು ಕುಡಿಯೋದು ಅಂದ್ರೆ ಒಪ್ಪೋ ಮಾತ ಇದು. ದಿನಕ್ಕೆ 10 ಸಾರಿ ಕಾಫಿ ಟೀ ಕುಡಿತಾರೆ ಅಂದ್ರೆ ಸರಿ, ಅದು ಬಿಟ್ಟು ಮದ್ಯಪಾನ ಮಾಡೋದು ಉಂಟಾ ಅಂತೀನಿ. ಇತ್ತೀಚೆಗೆ ತುಂಬಾ ಜನ ಹೆಣ್ಮಕ್ಳು ಈ ಕೆಟ್ಟ ಚಟ ಕಲ್ತಿದವಂತೆ ಜಯಮ್ಮ. ಇದನ್ನ ಸ್ಟ್ಯಾಂಡರ್ಡ್ ಅಂದ್ಕೊಂಡವ್ರಂತೆ ಕಣವ. ಕಾಲ ಬದಲಾದಂತೆ ಮಹಿಳೆಯರಲ್ಲಿ ಈ ಅಭ್ಯಾಸ ಹೆಚ್ಚಾಗ್ತಾ ಇದೆ. ಇದರಿಂದ ಅವರು ಗರ್ಭ ಧರಿಸೋದಕ್ಕೆ ಸಾಧ್ಯ ಆಗದೇ ಇರಬಹುದು, ಅಥವಾ ಗರ್ಭ ಧರಿಸಿದ್ರು ಕೂಡ ಹುಟ್ಟೋ ಮಕ್ಕಳು ದೈಹಿಕ ಮಾನಸಿಕವಾದ ವಿಕಲತೆಗೆ ಒಳಗಾಗಬಹುದು. ಕುಡುಕರ ಕಣ್ಣು ಕಾಲು ಕೈ ಬಾಯಿ ಎಲ್ಲಾ ಕೂಡ ಬೇಗ ಎಕ್ಸ್ಪೈರ್ ಆಗ್ತವೆ. ಅವು ಎಕ್ಸ್ಪೈರ್ ಆದ್ರೂ ಆಗ್ಲಿ, ನಮ್ಮನ್ನು ಎಕ್ಸ್ಪೈರ್ ಮಾಡ್ತಾವಲ್ಲ. ಚೆನ್ನಾಗಿರೋವರೆಗೂ ಯಾವ ಸಮಸ್ಯೆನೂ ಗೊತ್ತಾಗಲ್ಲ. ಒಂದ್ಸಾರಿ ನೆಲಕ್ ಬಿದ್ಮೇಲೆ ತಾನೆ ಎಲ್ಲ ತಿಳಿಯೋದು. ಕೆಟ್ಟ ಮೇಲೆ ಬುದ್ಧಿ ಬರೋದು, ರೈಲು ಹೋದ್ಮೇಲೆ ಟಿಕೆಟ್ ತಗೊಳ್ಳೋದು, ಎರಡು ಒಂದೇಯ. ಅದರಿಂದ ಏನ್ ಪ್ರಯೋಜನ ಹೇಳು? ಮದ್ಯಪಾನ ಮಾಡೋರ್ ಹೊಟ್ಟೆನಲ್ಲಿ ನೀರು ತುಂಬಿಕೊಳ್ಳೋದು ಜಾಸ್ತಿ. ಲೀಟರ್ ಗಟ್ಟಲೆ ನೀರು ಹೊರಗೆ ತೆಗದಂಗೆ ಮತ್ತೆ ಮತ್ತೆ ತುಂಬಿಕೊಳ್ತಾನೆ ಇರುತ್ತೆ. ಅಲ್ಲಿಗೆ ಅಸಾಮಿ ಟಿಕೆಟ್ ತಗೊಂಡಂಗೆ ಅನ್ನಿಸ. ಇತ್ಲಾಗಿ ಮನೆತನದ ಮರ್ಯಾದೆನೂ ಹಾಳಾಯ್ತು, ಅತ್ಲಾಗ ಹಣಕಾಸಿನ ಪರಿಸ್ಥಿತಿನೂ ಕೆಟ್ಟೋತು. ಆರೋಗ್ಯ ಮೊದಲೇ ಹಾಳಾಯ್ತು. ಅದಕ್ಕೆ ಹೇಳೋದು, ಎಂಡ ಸರಾಯಿ ಸವಾಸ, ಎಂಡತಿ ಮಕ್ಕಳು ಉಪವಾಸ ಅಂತವ. ಇದರಿಂದ ಬರೀ ಕುಟುಂಬದ ಪರಿಸ್ಥಿತಿ ಹಾಳಾಗೋದು ಅಷ್ಟೇ ಅಲ್ಲ, ದುಡಿಯೋ ಶಕ್ತಿನೇ ಕಳ್ಕೊಂಡ ಜನರಿಂದ ದೇಶದ ಆರ್ಥಿಕತೆ ಕೂಡ ಹಾಳಾಗುತ್ತೆ. ಮುಖ್ಯವಾಗಿ ನಮ್ಮ ದೇಶದ ಯುವ ಜನತೆ ಇದಕ್ಕೆ ಬಲಿ ಬಿದ್ದು ಇಡೀ ದೇಶದ ಸರ್ವತೋಮುಖವಾದ ಅಭಿವೃದ್ಧಿಗೆ ವಿಪರೀತ ಅಡಚಣೆಗಳು ಉಂಟಾಗ್ತಾ ಇದ್ದಾವೆ. ಇವರ ಆರೋಗ್ಯ ಸರಿ ಮಾಡೋದಕ್ಕೆ ಮನೆಯವರು, ಸರ್ಕಾರ, ಸಮಾಜ ಲೆಕ್ಕವಿಲ್ಲದಷ್ಟು ಹಣ ಬೇರೆ ಖರ್ಚು ಮಾಡಬೇಕು. ಕಣವ, ಕುಡಿಬೇಡಿ, ಸೇದ್ಬೇಡಿ ಅಂತ ಪೇಪರು, ಟಿವಿ, ಗೋಡೆ ಮೇಲೆ ಅಲ್ಲಿ ಇಲ್ಲಿ ಬರೆಯೋಕೆ ಅಂತಾನೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಅಲ್ವೇನ್ರಪ್ಪ? ಈ ದುಡ್ಡನ್ನೆಲ್ಲ ಅಭಿವೃದ್ಧಿಯ ಕೆಲಸಗಳಿಗೆ ಬಳಸಿದ್ರೆ ದೇಶ ಮತ್ತಷ್ಟು ಮುಂದಕ್ಕೆ ಬರೋದು. ಎಷ್ಟು ಬುದ್ಧಿವಂತರು ನೀವು, ನಿಮಗೆ ಎಷ್ಟೊಂದು ವಿಷಯಗಳು ಗೊತ್ತಿದ್ದಾವೆ. ನೋಡ್ರಪ್ಪ, ಎಂತ ಒಳ್ಳೆ ಕುಟುಂಬ ನಯ ನಿಮ್ದು. ನಿಮ್ಮಿಂದಾಗಿ ಇಡೀ ಸಂಸಾರವೇ ಬೀದಿಗೆ ಬರುತ್ತಲ್ಲ, ಅದ್ರ ಬಗ್ಗೆ ನೀವೇ ಯೋಚನೆ ಮಾಡಿ ನೋಡಿ. ಇವರೆಲ್ಲ ಒಳ್ಳೆಯವರೇ ಸಾ, ಏನೋ ಪಾಪ ಕಲಿಬಾರದು ಕಲ್ತಿದ್ದಾವೆ, ಹಂಗಂತ ನಾವು ಕೈ ಬಿಟ್ರೆ ಎಲ್ಲಿಗೋದವು? ಅದೇ ಸಾ, ಮಧ್ಯವರ್ಜನ ಶಿಬಿರ ಯಾವಾಗ ಎಲ್ಲಿದೆ ಅಂತ ಹೇಳಿ ಸಾ. ಇವ್ರನ್ನ ಸೇರಿಸ್ಕೊಂಡು ಒಂದ್ ಸ್ವಲ್ಪ ಪುಣ್ಯ ಕಟ್ಕೇಳ್ರಿ ಸಾ. ಏನ್ರಪ್ಪ, ಎಲ್ರು ಈ ಶಿಬಿರದ ಲಾಭ ಪಡೆದು ಈ ಕೆಟ್ಟ ಅಭ್ಯಾಸದಿಂದ ಹೊರಗೆ ಬಂದು ಹೊಸ ಮನುಷ್ಯರಾಗ್ತೀರಾ? ಆಯ್ತಲ್ಲ ಸಾ, ಅವರೇ ಒಪ್ಕೊಂಡಿದ್ದಾರೆ. ಇನ್ನೇನ್ ಸಮಸ್ಯೆ? ಏನೋ, ನಿಮ್ ಕೈಗೆ ಕೊಡ್ತೀವಿ, ಹಾಲಾಗಾದ್ರೂ ಹಾಕಿ, ನೀರಾಗಾದ್ರೂ ಹಾಕಿ, ನಿಮ್ಮನ್ನೇ ನಂಬಿದೀವಿ ಸಾ. ಆದ್ರೆ ಇಲ್ಲಿಗೆ ಸೇರೋದಕ್ಕೆ ಕೆಲವೊಂದು ನಿಯಮ ನಿಬಂಧನೆಗಳು ಇರ್ತವೆ, ಅದನ್ನೆಲ್ಲ ನೀವು ಅನುಸರಿಸಬೇಕಾಗತ್ತೆ. ಒಪ್ಗೆನಾ? ನೀವ್ ಒಳ್ಳೇದ್ ಹೇಳಿದ್ರಿ ಸಾ. ನಮ್ ಬದುಕು ನಮ್ ಬಾಳು ವೈನಾಗುತ್ತೆ ಅಂದ್ರೆ ನೀವ್ ಹೇಳೋದೇ ಹೇಳ್ದಂಗೆ ಕೇಳಲೇಬೇಕಲ್ಲ. ಅಷ್ಟಕ್ಕೂ ನೀವೇನು ಹೇಳ್ಬಾರ್ದು ಕಾನೂನು ಹೇಳ್ತೀರೇನ್ರಿ ಸಾ? ಇವತ್ತು ಇವ್ರನ್ನ ಹಗ್ಗ ಹಾಕಿ ನಾಯಿ ಕಟ್ತಂಗ್ ಕಟ್ಟಿ ಕರ್ಕೊಂಡೋಗ್ರಿ, ಕುಡಿತ ಬಿಡಿಸಿ ಕಾಪಾಡೋ ತಾಯಿ ಅಂತ ಕೇಳ್ಕೊಳ್ಳೋಣ. ಕೊಡುತ್ತಾಯಿ ವರವ ಕುಡುಕನಲ್ಲದ ಗಂಡನ ಅಂತ ಕೇಳಿದ್ರು, ಕೇಳಿ ಕೂಡ ಕುಡುಕ್ರೇ ಸಿಕ್ಬಿಟ್ರು. ಈಗ್ಲಾದ್ರೂ ಕುಡಿತ ಬಿಡಿಸಿ ಕಾಪಾಡು ತಾಯಿ ಅಂತ ಕೇಳ್ಕೊಳ್ಳೋಣ. ಮನುಷ್ಯನ ಮನಸ್ಸಿಗಿಂತ ಯಾವ ದೊಡ್ಡದು ಹೇಳಿ? ಆಕಾಶಕ್ಕೋಗಿ ವಾಸ ಮಾಡ್ತೀವಿ, ಸಮುದ್ರಕ್ಕಿಳಿದು ಮುತ್ತು ತರ್ತೀವಿ, ಈ ಯಕಶ್ಚಿತ್ ವಿಷಾನ್ ಬಿಡೋಕಾಗಲ್ವಾ? ಅದೆಷ್ಟೋ ಲಕ್ಷಾಂತರ ಜನ ಇದರಿಂದ ಹೊರಗೆ ಬಂದಿದ್ದಾರೆ. ಇವರು ಬರ್ತಾರೆ ಬಿಡಿ, ಆದ್ರೆ ಇವರ ಪ್ರಯತ್ನಕ್ಕೆ ಮನೆಯವರು, ಸಮಾಜದ ಪ್ರಾಮಾಣಿಕವಾದ ಬೆಂಬಲ ಬೇಕು. ಕೆಳಕ್ ಬಿದ್ದವ್ರನ್ನ ಮೇಲೆ ಕೆತ್ತೋಕೆ ಎಲ್ರೂ ಕೂಡ ಸಹಕಾರ ಕೊಡಬೇಕು. ಇದುವರೆಗೂ ಮದ್ಯಪಾನದ ದುಷ್ಪರಿಣಾಮಗಳು ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ, ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಈಗ ಪೇಟೆ ಧಾರಣೆ. ಚಳ್ಳಿಕೆರೆಯ ಮಾರುಕಟ್ಟೆ ಧಾರಣೆ ಹೀಗಿದೆ. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 3,500 ರೂಪಾಯಿಂದ ಗರಿಷ್ಠ 7,719 ರೂಪಾಯಿಗಳು. ಹಿರಿಯೂರಿನ ಮಾರುಕಟ್ಟೆ ಧಾರಣೆ. ಕಡಲೆಕಾಯಿ ಬೀಜ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 9,500 ರೂಪಾಯಿಗಳು. ಹೊಸದುರ್ಗದ ಮಾರುಕಟ್ಟೆ ಧಾರಣೆ ಹೀಗಿದೆ. ತೆಂಗಿನಕಾಯಿ ಕನಿಷ್ಠ 22,000 ರೂಪಾಯಿಂದ ಗರಿಷ್ಠ 33,000 ರೂಪಾಯಿಗಳು. ಸಾಮೆ ಸಾವಿ ಕ್ವಿಂಟಾಲ್ಗೆ ಕನಿಷ್ಠ 3,300 ರೂಪಾಯಿಂದ ಗರಿಷ್ಠ 3,900 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಈಗ ಹವಾಮಾನ ವರದಿ. ನೈಋತ್ಯ ಮಾನ್ಸೂನ್ ಉತ್ತರ ಒಳ ಕರ್ನಾಟಕದ ಮೇಲೆ ಸಕ್ರಿಯವಾಗಿದೆ. ಕರಾವಳಿ ಕರ್ನಾಟಕದ ಮೇಲೆ ಸಾಮಾನ್ಯ ಮತ್ತು ದಕ್ಷಿಣ ಒಳನಾಡಿನಲ್ಲಿ ದುರ್ಬಲವಾಗಿದೆ. ಕರ್ನಾಟಕದ ಉತ್ತರ ಒಳನಾಡಿನಲ್ಲಿ ಮತ್ತು ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಕಕ್ಕೇರಿ 11 ಸೆಂಟಿಮೀಟರ್, ಲಿಂಗಸುಗೂರು 9 ಸೆಂಟಿಮೀಟರ್, ಇಳಕಲ್ 9 ಸೆಂಟಿಮೀಟರ್, ಹುಣಸಗಿ 7 ಸೆಂಟಿಮೀಟರ್, ಆಳಂದ 6 ಸೆಂಟಿಮೀಟರ್, ಯಲಬುರ್ಗಾ 5 ಸೆಂಟಿಮೀಟರ್, ಮುದಗಲ್ 5 ಸೆಂಟಿಮೀಟರ್, ಶೋರಾಪುರ 4 ಸೆಂಟಿಮೀಟರ್, ಮಾಸ್ಕಿ 4 ಸೆಂಟಿಮೀಟರ್, ಹುನಗುಂದ 4 ಸೆಂಟಿಮೀಟರ್, ಗೌರಿಬಿದನೂರು 4 ಸೆಂಟಿಮೀಟರ್, ತಾವರಗೆರೆ 3 ಸೆಂಟಿಮೀಟರ್, ಸಿರುಗುಪ್ಪ ARS 3 ಸೆಂಟಿಮೀಟರ್, ನಾರಾಯಣಪುರ HMS 3 ಸೆಂಟಿಮೀಟರ್, ಕೂಡಲಸಂಗಮ 3 ಸೆಂಟಿಮೀಟರ್, ಕಾರವಾರ ವೀಕ್ಷಣಾಲಯ 3 ಸೆಂಟಿಮೀಟರ್, ಶಹಾಪುರ 2 ಸೆಂಟಿಮೀಟರ್, ನಲೋಗಿ 2 ಸೆಂಟಿಮೀಟರ್, ನಲ್ವತ್ತವಾಡ 2 ಸೆಂಟಿಮೀಟರ್, ಕುಷ್ಟಗಿ 2 ಸೆಂಟಿಮೀಟರ್, ಕೃಷ್ಣರಾಜಸಾಗರ 2 ಸೆಂಟಿಮೀಟರ್, ಕೋಟಾ 2 ಸೆಂಟಿಮೀಟರ್, ದೇವಹಿಪ್ಪರಗಿ 2 ಸೆಂಟಿಮೀಟರ್, ಬೆಳ್ತಂಗಡಿ ಬಂಟ್ವಾಳ 2 ಸೆಂಟಿಮೀಟರ್, ಬಾದಾಮಿ ಅಥಣಿ ಅಥಣಿ ಎಆರ್ಜಿ ಆಗುಂಬೆ ಯಡ್ರಾಮಿ 2 ಸೆಂಟಿಮೀಟರ್, ಸಿಂದಗಿ ಸೇಡಂ ಪೊನ್ನಂಪೇಟೆ ಮಂಕಿ ಮಂಗಳೂರು ವಿಮಾನ ನಿಲ್ದಾಣ ಲೋಂಡ ಕೊಟ್ಟಿಗೆಹಾರ ಕಮಲಾಪುರ ಹೊನ್ನಾವರ ವೀಕ್ಷಣಾಲಯ ಧರ್ಮಸ್ಥಳ ಕ್ಯಾಸಲ್ ರಾಕ್ ಬೀದರ್ ಭಾಲ್ಕಿ ಬಳಗನೂರು ಬಾಗೇವಾಡಿ ಅಪಜಲಪುರ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ದಿನಾಂಕ 15/9/2025 ಹವಾಮಾನ ವರದಿ. ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಲಬುರಗಿ ಬೀದರ್ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಧಾರವಾಡ ಗದಗ ಹಾವೇರಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಸ್ಥಳಗಳಲ್ಲಿ ಹಗುರದಿಂದ ಮಧ್ಯಮ ಅಥವಾ ಮಳೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 16/9/2025 ವರದಿ. ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಲಬುರಗಿ ಬೀದರ್ ಕೊಪ್ಪಳ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಧಾರವಾಡ ಗದಗ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 17/9/2025 ವರದಿ. ಯಾದಗಿರಿ ರಾಯಚೂರು ಕೊಪ್ಪಳ ಮತ್ತು ಗದಗ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಹಾವೇರಿ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಹೆಚ್ಚಿನ ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 18/9/2025 ವರದಿ. ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಮತ್ತು ವಿಜಯಪುರ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಹಾವೇರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 19/9/2025 ವರದಿ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕೆಲವೆಡೆ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 20/9/2025 ವರದಿ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಕಡೆ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 21/9/2025 ವರದಿ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಕಡೆ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 15/9/2025 ವರದಿ. ಬಳ್ಳಾರಿ, ದಾವಣಗೆರೆ, ಕೋಲಾರ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವೆಡೆ ಹಗುರ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. 16/9/2025 ವರದಿ. ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಮೈಸೂರು, ಮಂಡ್ಯ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಚಾಮರಾಜನಗರ, ಚಿಕ್ಕಮಗಳೂರು, ದಾವಣಗೆರೆ, ಹಾಸನ, ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರ ಅಥವಾ ಮಳೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 17/9/2025 ವರದಿ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ತುಮಕೂರು, ಚಿತ್ರದುರ್ಗ, ಕೊಡಗು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಚಾಮರಾಜನಗರ, ಚಿಕ್ಕಮಗಳೂರು, ದಾವಣಗೆರೆ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹೆಚ್ಚಿನ ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 18/9/2025 ವರದಿ. ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮೀಣ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಚಾಮರಾಜನಗರ, ಚಿಕ್ಕಮಗಳೂರು, ದಾವಣಗೆರೆ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 19/9/2025 ವರದಿ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವೆಡೆ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 20/9/2025 ವರದಿ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಒಂದೋ ಎರಡೋ ಕಡೆ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 21/9/2025 ವರದಿ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಒಂದೋ ಎರಡೋ ಕಡೆ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಮುಂದಿನ 48 ಗಂಟೆಗಳವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಕಲಬೆರಕೆ ಅಂದ್ರೆ ಯಾವುದಾದ್ರೂ ರಾಸಾಯನಿಕ ವಸ್ತುಗಳು ಅಥವಾ ತಿನ್ನುವಂತ ಆಹಾರದಲ್ಲಾಗ್ಲಿ ಅಥವಾ ನಾವು ಕುಡಿಯುವಂತಹ ಪಾನಕಗಳಾಗಲಿ ಅದರಲ್ಲಿ ಉಪಯೋಗಿಸಿದ್ರೆ ಅದನ್ನ ಉಪಯೋಗಿಸುವಂತ ಪದಾರ್ಥಗಳಲ್ಲಿ ಇರುವಂತಹ ವಸ್ತುಗಳನ್ನ ನಾವು ಕಲಬೆರಕೆ ಅಂತ ಹೇಳ್ತೀವಿ. ಗ್ರಾಹಕರು ಆಹಾರನ ಖರೀದಿಸಬೇಕಾದ್ರೆ ಕೆಲವು ಅಂಶಗಳನ್ನ ಗಮನಿಸಬೇಕಾಗುತ್ತೆ. ಅಂದ್ರೆ ಖರೀದಿಸುವ ಮೊದಲು ಅದರ ಮೇಲಿರುವ ವಿವರಗಳನ್ನ ನೋಡ್ಬೇಕು. ಆಹಾರ ಲೈಸೆನ್ಸ್ ಪಡೆದಿರುವಂತ ಅಂಗಡಿಗಳಲ್ಲಿ ಖರೀದಿಸಿದರೆ ಒಳ್ಳೇದು. ಪ್ಯಾಕ್ ಆಗಿರ್ಬೇಕು ಮತ್ತೆ ಶುದ್ಧವಾಗಿರ್ಬೇಕು ಮತ್ತೆ ಅದರ ಮೇಲೆ ISI FPO ಈ ರೀತಿಯಾದಂತ ಚೀಟಿಗಳನ್ನು ನೋಡಿ ಖಾತ್ರಿಪಡಿಸ್ಕೋಬೇಕಾಗುತ್ತೆ. ಹೆಚ್ಚಿನ ರೀತಿಯಲ್ಲಿ ಹೆಚ್ಚು ಹೆಚ್ಚಾಗಿ ಬಣ್ಣ ಹಾಕಿರುವಂತಹ ಸಿಹಿ ತಿಂಡಿಗಳು, ಶರ್ಬತ್ತು ಅಥವಾ ಐಸ್ ಕ್ಯಾಂಡಿಗಳು ಅಂತಹ ಪದಾರ್ಥಗಳನ್ನು ಕೊಂಡ್ಕೊಳ್ಳೋದು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಆಹಾರ ವಸ್ತುಗಳನ್ನು ಒಳ್ಳೆಯ ಹೆಸರಿರುವ ಅಂಗಡಿಗಳಲ್ಲಿ ಕೊಂಡ್ಕೋಬೇಕಾಗುತ್ತೆ. ಕತ್ತರಿಸಿ ಇಟ್ಟಿರುವಂತಹ ಹಣ್ಣು ಅಥವಾ ತರಕಾರಿಗಳನ್ನು ಕೊಂಡ್ಕೋಬಾರ್ದು. ಕೃತಕ ಬಣ್ಣ ಹಾಕಿರುವಂತಹ ಪದಾರ್ಥಗಳನ್ನು ಉಪಯೋಗಿಸಬಾರ್ದು. ಅದೇ ರೀತಿಯಾಗಿ ಆಹಾರ ಕಲಬೆರಕೆ ಪರೀಕ್ಷಾ ಕೇಂದ್ರಗಳ ಸಹಾಯ ಪಡೆದು ಕಲಬೆರಕೆ ಕಂಡು ಬಂದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ದೂರನ್ನ ಸಲ್ಲಿಸಬಹುದಾಗಿದೆ. ನಿಗದಿತ ಬಳಕೆ ದಿನಾಂಕದ ಒಳಗೆ ಅಂದ್ರೆ ದಿನಾಂಕ ಮೀರ್ಬಿಟ್ಟಿದ್ರೆ ಆಹಾರ ವಸ್ತುಗಳನ್ನ ಅಂತಹದನ್ನ ಕೊಂಡ್ಕೋಬಾರ್ದು. ಈ ರೀತಿಯಾಗಿ ನಾವು ಆಹಾರ ಕಲಬೆರಕೆಯನ್ನ ನೋಡ್ಕೋಬೇಕಾಗಿದೆ. ಗ್ರಾಹಕರು ಮನೆಯಲ್ಲೇ ಆಹಾರವನ್ನ ತಯಾರಿಸಬೇಕಾದ್ರೆ ಅಥವಾ ಬಡಿಸುವಾಗ ಗಮನಿಸಬೇಕಾದ ಕೆಲವು ಅಂಶಗಳಂದ್ರೆ, ಆಹಾರವನ್ನು ತಯಾರಿಸುವ ಮೊದಲು ಸರ್ವೇಸಾಮಾನ್ಯವಾಗಿ ಕೈಗಳನ್ನ ಸಾಬೂನಿಂದ ಮತ್ತೆ ನೀರನ್ನು ಬಳಸಿ ಶುದ್ಧವಾಗಿ ತೊಳಿಬೇಕು. ಕೈಗೇನಾದ್ರೂ ಪೆಟ್ಟು ಬಿದ್ದಿದ್ರೆ ಅದಕ್ಕೆ ಬ್ಯಾಂಡೇಜ್ ಹಾಕೊಳ್ಬೇಕು. ತಲೆ ಕೂದಲನ್ನ ನೀಟಾಗಿ ಬ್ಯಾಂಡ್ ಹಾಕಿರ್ಬೇಕಾಗಿರುತ್ತೆ. ಶುದ್ಧವಾದ ಉಡುಪನ್ನ ಧರಿಸಬೇಕು. ಆಹಾರ ತಯಾರಿಸಿದ ಉಷ್ಣತೆಯಲ್ಲಿ ಬೇಯಿಸಬೇಕು. ಆಹಾರ ಧಾನ್ಯಗಳನ್ನು, ತರಕಾರಿ, ಹಣ್ಣು, ಮೊಟ್ಟೆ ಮತ್ತು ಮಾಂಸವನ್ನು ಬಳಸಿ ಅಡುಗೆ ಮಾಡುವ ಮೊದಲೇ ಅಥವಾ ತಿನ್ನುವ ಮೊದಲು ಅವುಗಳನ್ನು ಚೆನ್ನಾಗಿ ತೊಳಿಬೇಕು. ಅಡುಗೆ ಮನೆಯನ್ನು ಮತ್ತು ಅದರಲ್ಲಿರುವ ಎಲ್ಲಾ ವಸ್ತುಗಳನ್ನು ಕ್ಲೀನ್ ಆಗಿಡಬೇಕು. ಆಹಾರ ಪದಾರ್ಥಗಳು ಯಾವಾಗಲೂ ಮುಚ್ಚಿಡಬೇಕಾಗುತ್ತೆ. ಆಹಾರವನ್ನು ತಯಾರಿಸಿದ ತಕ್ಷಣ ಬಿಸಿಯಾಗಿನೇ ಅದನ್ನು ಸೇವಿಸಿದ್ರೆ ಒಳ್ಳೆಯದು. ಶುದ್ಧವಾದ ನೀರನ್ನು ಮಾತ್ರ ಬಳಸಬೇಕು. ತಯಾರಿಸಿದ ಆಹಾರ ಪದಾರ್ಥಗಳನ್ನು 10 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ಅಥವಾ 60 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚಿನ ಉಷ್ಣತೆಯಲ್ಲಿ ಶೇಖರಿಸಿದ್ರೆ ಒಳ್ಳೆಯದು. ಆಹಾರನ ಕೀಟಗಳು, ಇಲಿಗಳು ಮತ್ತು ಬೇರೆ ಪ್ರಾಣಿಗಳಿಂದ ರಕ್ಷಿಸಬೇಕಾಗುತ್ತೆ. ವಾಸನೆ ಬಂದಿರುವಂತಹ ಆಹಾರನ ಸೇವಿಸಬಾರ್ದು. ಮನೆಯಲ್ಲಿ ಸಿಹಿ ತಿಂಡಿ ತಯಾರಿಸುವಾಗ ಬಣ್ಣನ ಆದಷ್ಟು ಅಂದ್ರೆ ಫುಡ್ ಗ್ರೇಡ್ ಬಣ್ಣ ಉಪಯೋಗಿಸಿದ್ರೆ ಒಳ್ಳೆಯದು. ಇಲ್ಲ ಅಂದ್ರೆ ಅದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಆಹಾರವೆಂಬುದು ಅಮೃತದಂತೆ, ಆದ್ರೆ ಕಲಬೆರಕೆ ಆದ ಆಹಾರ ಅದು ವಿಷದಂತೆ. ಆ ರೀತಿಯಾಗಿ ನೋಡೋದಾದ್ರೆ ವಿಷಭರಿತ ಆಹಾರನ ಹೇಗೆ ಇಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳ್ಕೋಬೇಕು ಅಂತ ಇಲ್ಲಿ ಆಗ್ಲೇ ತಿಳಿಸಲಾಗಿದೆ. ಅದೇ ಕಲಬೆರಕೆಯನ್ನ ಹೇಗೆ ಹೋಗಲಾಡಿಸಬಹುದು ಅಂದ್ರೆ, ಮಾರಾಟಗಾರರು ಜನರನ್ನ ಮೋಸಗೊಳಿಸುತ್ತಿರುವುದನ್ನು ಎಲ್ಲಾ ಕಡೆ ನಾವು ನೋಡ್ತಾ ಇರ್ತೇವೆ. ಆಹಾರದ ಗುಣಮಟ್ಟವನ್ನು ಕಾಪಾಡಲು ಜಾರಿಯಲ್ಲಿರುವ ಕಾನೂನು ಮುಂತಾದ ವಿಷಯಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವನ್ನ ಉಂಟು ಮಾಡಬೇಕು. ಆಹಾರ ಕಲಬೆರಕೆಯನ್ನು ಪರೀಕ್ಷಿಸಲು ಅನೇಕ ಆಹಾರ ಪರೀಕ್ಷಾ ಕೇಂದ್ರಗಳು ಇದಾವೆ. ಅದೇ ರೀತಿಯಾಗಿ ಆಹಾರನ ಪರೀಕ್ಷಿಸಿದಾಗ ಕಲಬೆರಕೆ ಇದೆ ಅಂತ ಗೊತ್ತಾದ್ರೆ ಗ್ರಾಹಕರು ಆ ಇಲಾಖೆಗೆ ಅಂದ್ರೆ ಆಹಾರ ಇಲಾಖೆಗೆ ದೂರನ್ನ ಸಲ್ಲಿಸಬೇಕಾಗುತ್ತೆ. ವ್ಯಾಪಾರಸ್ಥರ ಅನೀತಿಯುತ ಕಾರ್ಯಚಟುವಟಿಕೆಗಳನ್ನ ಇದನ್ನ ತಡೆಗಟ್ಟಲಿಕ್ಕೆ ಕಾನೂನಿನಿಂದ ಮಾತ್ರನೇ ಸಾಧ್ಯವಾಗಲ್ಲ. ಪ್ರತಿಯೊಬ್ಬ ಗ್ರಾಹಕರು ಕೂಡ ಸಂಬಂಧಿಸಿದ ಇಲಾಖೆಯೊಂದಿಗೆ ಸಹಕರಿಸಿದಾಗ ಮಾತ್ರ ಕಲಬೆರಕೆ ಎಂಬ ಪಿಡುಗನ್ನ ಹೋಗಲಾಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಾಗಿ ನಾವು ಕಲಬೆರಕೆಯನ್ನ ಹೋಗಲಾಡಿಸಬಹುದು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಇನ್ನು ಮುಂದೆ ಕೆಲವು ಜನಪದ ಗೀತೆಗಳು. ಸುಟ್ಟು ಮೆಂತೆ ಚಟ್ನಿ ಅರಿಯನಾ.